ಇಲ್ಲಿ ತೀವ್ರ ತಾಪಮಾನದ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ರೈತ ಬಾಂಧವರಿಗೆಲ್ಲ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಲಿದ್ದೀರಿ. ರೈತ ಕೇಳುಗರೇ, ಮೊದಲಿಗೆ ಪ್ರಕಟಣೆ, ಬಳಿಕ ಮೇವು ಮೆಲುಕು ಬಾನುಲಿ ಸರಣಿ ಕೇಳುವಿರಿ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕ್ಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ, ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಕೇಳಿ ಮೇವು ಮೆಲುಕು. ಕೇಳುಗರೆ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಹಸಿರು ಮೇವಿಗಾಗಿ ಬೆಳೆಯಬಹುದಾದ ಗಿಡ ಮರಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದ ತಾಂತ್ರಿಕ ಸಹಾಯಕರಾದ ಡಾಕ್ಟರ್ ಎನ್ ರಾಣಿ ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಡಾಕ್ಟರ್ ರಾಣಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಜಾನುವಾರುಗಳಿಗೆ ಮೇವಿನ ಕೊರತೆ ಆದಂತಹ ಸಂದರ್ಭದಲ್ಲಿ ಮೇವಿನ ಮರಗಳಿಂದ ಸೊಪ್ಪನ್ನು ಕುಯ್ದು ಜಾನುವಾರುಗಳಿಗೆ ತಿನ್ನಿಸ್ಬೋದು. ಮೇವಿನ ಮರಗಳನ್ನು ಜಮೀನಿನಲ್ಲಿ ಅಲ್ಲಲ್ಲಿ ಬೆಳ್ಕೊಂಡಿದ್ರೆ ಕಠಿಣ ಪರಿಸ್ಥಿತಿಯಲ್ಲಿ ಜಾನುವಾರುಗಳಿಗೆ ಹಸಿರು ಮೇವನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನೆಲ್ಲ ಮೇವಿನ ಮರಗಳನ್ನು ಗೋಪಾಲಕರು ಬೆಳೆದ್ಕೋಬೋದು, ಯಾವ್ಯಾವ ಜಾತಿಯ ಮೇವಿನ ಮರಗಳಿದ್ದಾವೆ, ಅದನ್ನು ಬೆಳೆಸೋ ವಿಧಾನ ಹೇಗೆ, ಸೊಪ್ಪನ್ನು ನೀಡೋ ವಿಧಾನ ಹೇಗೆ, ಒಟ್ಟಾರೆಯಾಗಿ ಮೇವಿನ ಮರಗಳು ಮತ್ತು ಅದರ ಪಾಲನೆ ಪೋಷಣೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಹೈನುಗಾರಿಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಅದರಲ್ಲೂ ವಿದ್ಯಾವಂತರ ರೈತರು ಇದರ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ. ಈ ಹೈನುಗಾರಿಕೆ ಲಾಭದಾಯಕವಾಗಬೇಕು ಅಂತಂದರೆ ಈ ಹಸಿರು ಮೇವಿನ ಪೂರೈಕೆ ಮತ್ತು ಲಭ್ಯತೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಹಸಿರು ಮೇವನ್ನು ನಾವು ಒದಗಿಸುವಾಗ ಏನಾಗುತ್ತೆ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ, ಅದರಲ್ಲೂ ಬರಗಾಲದ ಪರಿಸ್ಥಿತಿಯಲ್ಲಿ ಹಾಗೂ ಈ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ಸಂದರ್ಭಗಳಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಮಳೆ ಆಗೋದಿಲ್ಲ, ಹಾಗೆ ತಾಪಮಾನ ಅಂದರೆ ವಾತಾವರಣದಲ್ಲಿನ ತಾಪಮಾನ ಕೂಡ ಹೆಚ್ಚುತ್ತಾ ಇದೆ. ತಾಪಮಾನ ಹೆಚ್ಚಾದಾಗೆಲ್ಲ ಮೇವಿನ ಬೆಳೆಗಳಿಗೆ ಬೇಕಾದಂತಹ ನೀರಿನ ಸೌಲಭ್ಯತೆ ಕೂಡ ಕಡಿಮೆ ಆಗ್ತಾ ಹೋಗೋದ್ರಿಂದ ಮೇವನ್ನು ಸದ್ಬಳಕೆಯಾಗಿ ಮತ್ತು ಸಮಗ್ರವಾಗಿ ಎಲ್ಲ ಕಾಲಗಳಲ್ಲಿ ಕೂಡ ನಮ್ಮ ರೈತರು ಅದನ್ನು ಒದಗಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಸಂದರ್ಭಗಳಲ್ಲಿ ಅಂದರೆ ಬರಗಾಲದ ಪರಿಸ್ಥಿತಿಯಲ್ಲಿ ಮೇವಿನ ಅಭಾವವಿದ್ದಂತಹ ಸಂದರ್ಭದಲ್ಲಿ ನಮ್ಮ ರೈತರು ವಾರ್ಷಿಕ ಮೇವಿನ ಬೆಳೆಗಳ ಜೊತೆಗೆ ಹಾಗೂ ಬಹುವಾರ್ಷಿಕ ಮೇವಿನ ಬೆಳೆಗಳು ಏನು ಬೆಳೀತಿದ್ದಾರೆ ಅದರ ಜೊತೆ ಜೊತೆಗೆ ಈ ಹಸಿರು ಮೇವಿನ ಗಿಡಮರಗಳನ್ನು ಕೂಡ ಆಹಾರವಾಗಿ ಪೂರೈಸ್ಕೋಬೋದು. ಹಾಗೂ ಇನ್ನೊಂದು ವಿಶೇಷತೆ ಏನಪ್ಪ, ಈ ಹಸಿರು ಮೇವಿನ ಗಿಡಗಳನ್ನು ಯಾಕೆ ನಾವು ಬೆಳೆಸ್ಕೋಬೇಕು, ರೈತರು ಯಾಕೆ ಇದನ್ನು ಅವರ ಹೊಲಗಳಲ್ಲಿ ಬೆಳೆಸ್ಕೋಬೇಕು ಅಂತಂದರೆ, ಈ ಹಸಿರು ಮೇವಿನ ಗಿಡಮರಗಳು ಸದಾ ಕಾಲ ಹಸಿರಾಗಿರ್ತವೆ ಹಾಗೂ ಎಲ್ಲ ಕಾಲದಲ್ಲಿ ಕೂಡ ಹಸಿರು ಮೇವಿನ ಸೊಪ್ಪನ್ನು ಒದಗಿಸ್ತವೆ. ಹಾಗೂ ಇದಕ್ಕೆ ಇದೇ ರೀತಿಯಾದಂತಹ ಭೂಮಿ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ವ್ಯವಸಾಯಕ್ಕೆ ಯೋಗ್ಯವಲ್ಲದೇ ಇರುವಂತಹ ಜಾಗದಲ್ಲೂ ಕೂಡ, ಅಂತಹ ಮಣ್ಣಿನಲ್ಲೂ ಕೂಡ, ಇಳಿಜಾರು ಪ್ರದೇಶಗಳಲ್ಲಿ ಕೂಡ, ಬದುಗಳಲ್ಲಿ ಕೂಡ ಹಾಗೂ ಹಳ್ಳ ಕೊಳ್ಳಗಳಲ್ಲಿ ಕೂಡ ಹಸಿರು ಗಿಡಮರಗಳನ್ನು ಬೆಳೆಸಿಕೊಂಡು ಜಾನುವಾರುಗಳಿಗೆ ಮೇವನ್ನು ಕೊಡ್ತಕ್ಕಂಥದ್ದು ಒಂದು ಆದಾಯವಾಗಿರುತ್ತೆ. ಇನ್ನು ಈ ಹಸಿರು ಮೇವಿಗೆ ಬರೋದಾದರೆ, ಹಸಿರು ಮೇವಿನ ಗಿಡಮರಗಳಲ್ಲಿ 80 ಜಾತಿಯ ಮರಗಳನ್ನು ಹಸಿರು ಮೇವಾಗಿ ಬೆಳೆಸ್ಬೋದು ಅಂತ ನಮ್ಮ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಆದರೆ ಎಲ್ಲ ಜಾತಿಯ ಮರಗಳನ್ನು ಕೂಡ ಎಲ್ಲ ಹಸುಗಳಿಗೆ ಅಂದರೆ ಎಲ್ಲ ಪ್ರದೇಶಗಳಿಗೆ ಹೊಂದ್ಕೊಳ್ಳೋದಿಲ್ಲ. ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಜಾತಿಯ ಮರಗಳು ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡಂತೆ ಆಯಾಯ ಪ್ರದೇಶಗಳಿಗೆ ತಕ್ಕಂತೆ ಅಲ್ಲಿನ ಸ್ಥಳೀಯ ಮೇವಿನ ಗಿಡಮರಗಳನ್ನು ಜಾನುವಾರುಗಳಿಗೆ ಕೊಡ್ತಕ್ಕಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಈ ಪ್ರದೇಶಗಳಿಗೆ ಸೂಕ್ತವಾದಂಥ ಅಂತಂದರೆ ಈ ಖುಷ್ಕಿ ನೀರಾವರಿ ಪ್ರದೇಶಗಳು, ಅಂದರೆ ನೀರಾವರಿ ಸೌಲಭ್ಯತೆ ಕಡಿಮೆ ಇರತಕ್ಕಂಥ ಪ್ರದೇಶಗಳಲ್ಲಿ, ಅರೆ ನೀರಾವರಿ ಇರತಕ್ಕಂಥ ಪ್ರದೇಶಗಳಲ್ಲಿ, ಒಣ ಬೇಸಾಯ ಇರತಕ್ಕಂಥ ಪ್ರದೇಶಗಳಲ್ಲಿ, ಹೆಚ್ಚು ತಾಪಮಾನ ಇರತಕ್ಕಂಥ ಪ್ರದೇಶಗಳಲ್ಲಿ ಈ ಗಿಡಮರಗಳಾದಂತಹ ಹಿಪ್ಪುನೇರಳೆ, ನುಗ್ಗೆ, ಹೆಬ್ಬೇವು, ಅಗಸೆ ಮುಂತಾದ ಗಿಡಮರಗಳನ್ನು ಕೂಡ ಬೆಳೆಸ್ಕೋಬೋದು. ಹಾಗೂ ಇದರ ಜೊತೆಗೆ ಮರಗಳ ಜಾತಿಗೆ ಬಂದಂತರಂದರೆ ಬೇವು, ಆಲದ ಮರ, ಹಲಸಿನ ಮರ, ಅರಳಿ ಮರ, ಜಾಲಿ ಮರ, ಕರಿಜಾಲಿ ಮರ ಹಾಗೂ ಇತ್ಯಾದಿ ಮರಗಳನ್ನು ಕೂಡ ನಾವು ಬೆಳೆಸ್ಕೋಬೋದು. ಇನ್ನು ನೀರಾವರಿ ಪ್ರದೇಶಗಳಿಗೆ ಬಂತಂದರೆ ಅಲ್ಲಿ ಯಾವುದ್ಯಾವ್ದು ರೀತಿಯಾದಂತಹ ಮೇವಿನ ಬೆಳೆಗಳನ್ನು ಬೆಳೆಸ್ಕೋಬೇಕು ಅಂತಂದರೆ ಬಹುಮುಖ್ಯವಾಗಿ ನುಗ್ಗೆ. ನುಗ್ಗೆ ಮತ್ತು ಅಗಸೆ ಇವು ನೀರನ್ನು ಇಷ್ಟಪಡುವಂಥದ್ದು, ಅಂದರೆ ನೀರು ಜಾಸ್ತಿ ಇರುವಂತಹ ಜಾಗದಲ್ಲಿ ಬೆಳೆಯಬಹುದು. ಆದರೆ ನುಗ್ಗೆ ಬೆಳೆಯಬೇಕಾದ್ರೆ ಜೇಡಿ ಮಿಶ್ರಿತ ಮಣ್ಣು ಅಂದರೆ ಕಪ್ಪು ಮಣ್ಣು ಏನು ಬರುತ್ತೆ ಆ ಜಾಗದಲ್ಲಿ ಇದು ಸೂಕ್ತವಾಗೋದಿಲ್ಲ. ಮರಳು ಮಿಶ್ರಿತ ಜೇಡಿ ಮಣ್ಣಿದ್ರೆ ಬಹಳ ಸೂಕ್ತವಾಗಿರುತ್ತೆ. ಹಾಗೂ ಹಾಲವಾಣ, ಹಾಲವಾಣ ಅಂತಂದರೆ ಪಾರಿವಾಳ ಗಿಡ ಅಂತ ಕರೀತಾರೆ, ಕೆಲವೊಂದೊಂದು ಕಡೆ ಹಾಲವಾಣ ಅಂತಲೂ ಕೂಡ ಕರೀತಾರೆ. ಇದನ್ನು ಕೂಡ ನಾವು ಮೇವಾಗಿ ಬೆಳೆಸ್ಕೋಬೋದು. ಹಾಗೂ ಇದರ ಜೊತೆ ಜೊತೆಗೆ ಖುಷ್ಕಿ ಜಮೀನಿನಲ್ಲಿ ಏನು ಬೆಳಿತೀವಲ್ಲ ನಾವು, ನುಗ್ಗೆ ಆಗಿರ್ಬೋದು, ಹಿಪ್ಪು ನೇರಳೆ ಆಗಿರ್ಬೋದು, ಹಾಗೂ ಗ್ಲಿರಿಸಿಡಿ ಆಗಿರ್ಬೋದು ಅಥವಾ ಸುಬಾಬುಲ್ ಆಗಿರ್ಬೋದು, ಇವುಗಳನ್ನು ಕೂಡ ನಾವು ನೀರಾವರಿ ಪ್ರದೇಶಗಳಲ್ಲಿ ಕೂಡ ಬೆಳೆಸ್ಕೋಬೋದು. ಇದಾದ ನಂತರ ಹುಲ್ಲುಗಾವಲು ಆಧಾರಿತಂಥ ಪದ್ಧತಿಯಲ್ಲಿ, ಹುಲ್ಲುಗಾವಲು ಅಂತ ಬಂದಾಗ ರೋಡ್ಸ್ ಹುಲ್ಲಾಗಿರುತ್ತೆ, ಅಂಜನ್ ಹುಲ್ಲು ಅಥವಾ ಸಿಗ್ನಲ್ ಹುಲ್ಲು ಅಥವಾ ಸ್ಟೈಲೋಜಾಂಥಸ್ ಕ್ಯಾಬ್ರಾ, ಸ್ಟೈಲೋಜಾಂಥಸ್ ಹಮಾಟ. ಸಿಗ್ನಲಲ್ಲಿ ಒಂದು 6-7 ರೀತಿಯಾದಂತಹ ತಳಿಗಳಿದ್ದಾವೆ. ಸಿಗ್ನಲ್ ಸೆಲೆಕ್ಷನ್, ಸಿಗ್ನಲ್ DBRS-1, DBRS-2 ಈ ರೀತಿಯಾದಂಥ ತಳಿಗಳಿದ್ದಾವೆ. ಹಾಗೂ ಈ ಸಿಗ್ನಲ್ ಹುಲ್ಲು ಹಾಗೂ ಮತ್ತು ಸ್ಟೈಲೋಜಾಂಥಸ್ ಕ್ಯಾಬ್ರಾ, ಸ್ಟೈಲೋಜಾಂಥಸ್ ಜೆಬ್ರಾನ ಹಮಾಟ ಮತ್ತು ಈ ರೀತಿಯಾದಂಥ ಹುಲ್ಲುಗಳ ಜೊತೆಯಲ್ಲಿ ಕೂಡ ನಾವು ಗಿಡಮರಗಳಾದಂತಹ ನುಗ್ಗೆ, ಹಿಪ್ಪುನೇರಳೆ, ಸುಬಾಬುಲ್ ಮತ್ತು ಹೆಬ್ಬೇವು ಹಾಗೂ ಜಾಲಿ ಮರವನ್ನು ಕೂಡ ನಾವು ಹುಲ್ಲುಗಾವಲಿನ ಜೊತೆಯಲ್ಲಿ ಬೆಳೆಸ್ಕೋಬೋದು. ಒಂದು ಉದಾಹರಣೆಗೆ ಹೇಳೋದಾದರೆ ಈಗ ಜಾಲಿ ಮರವನ್ನು ತೆಗೆದುಕೊಂಡ್ರೆ 30 ಅಂತರದಲ್ಲಿ, ಅಂದರೆ ಸಾಲಿನಿಂದ ಸಾಲಕ್ಕೆ, ಗಿಡದಿಂದ ಗಿಡಕ್ಕೆ 30 ಅಂತರದಲ್ಲಿ ಬೆಳೆದಾಗ ಮಧ್ಯದಲ್ಲಿ ಏನು ಜಾಗ ಉಳಿಯುತ್ತಲ್ಲ ಆ ಜಾಗದಲ್ಲಿ ನಾವು ಈ ರೋಡ್ಸ್ ಹುಲ್ಲು, ಅಂಜನ್ ಹುಲ್ಲು ಇವುಗಳನ್ನು ಬೆಳೆದುಕೊಳ್ತಕ್ಕಂಥದ್ದು. ಇದರಿಂದ ಏನಪ್ಪ ಉಪಯೋಗ ಅಂತಂದರೆ ಈ ಜಾಲಿ ಮರದಲ್ಲಿ ಬೇರುಗಳು ಆಳವಾಗಿ ಭೂಮಿಯೊಳಗೆ ವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಆಳವಾಗಿ ನೀರನ್ನು ಎಳೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಹಾಗಾಗಿ ಈ ನಮ್ಮ ಏನು ಬೇರೆ ಹುಲ್ಲುಗಳನ್ನು ಬೆಳಿತೀವಿ ಆ ಹುಲ್ಲುಗಳ ಜೊತೆ ಇದು ಯಾವುದೇ ರೀತಿ ಪೋಷಕಾಂಶಗಳಿಗೆ ಪೈಪೋಟಿ ಮಾಡೋದಿಲ್ಲ. ಹಾಗಾಗಿ ಎರಡನ್ನೂ ಕೂಡ ಒಂದು ಸಮತೋಲನ ರೀತಿಯಲ್ಲಿ ಬೆಳ್ಕೋಬೋದು. ಇನ್ನು ಮರಗಳನ್ನೇ ಆಧಾರಿತಂಥ, ಅಂದರೆ ಅಗ್ರೋಫಾರೆಸ್ಟ್ ಅಂತ ಕರೀತಾರೆ, ಆ ಒಂದು ಆಧಾರಿತ ಮೇವಿನ ಬೆಳೆಗಳಿಗೆ ಬಂತಂದರೆ ಸಾಮಾನ್ಯವಾಗಿ 6-8 ಒಂದು ಗಿಡದಿಂದ ಗಿಡಕ್ಕೆ, ಅಥವಾ ತುಂಬ ದೊಡ್ಡ ಮರಗಳು ಅಂತಂದರೆ ಹತ್ತಿ ಮರ, ಹಲಸಿನ ಮರ ಅಥವಾ ಅರಳಿ ಮರ ಇಂಥವುಗಳಿದ್ದಾಗ ಸಾಮಾನ್ಯವಾಗಿ ನಮ್ಮ ರೈತರು ಬದುಗಳಲ್ಲಿ, ಹೊಲದ ಬದುಗಳಲ್ಲಿ ಇದನ್ನು ನೆಟ್ಕೋತಾರೆ. ಸಾಮಾನ್ಯವಾಗಿ ಹೊಲದ ಮಧ್ಯದಲ್ಲಿ ಇದನ್ನು ಹಾಕೋದಿಲ್ಲ. ಯಾಕಪ್ಪ ಅಂತಂದರೆ, ನೆರಳು ಬಂದು ಬೇರೆ ಬೆಳೆಗಳಿಗೆ, ಅಂದರೆ ನಮ್ಮ ರೈತರು ಹೈನುಗಾರಿಕೆ ಒಂದನ್ನೇ ಅಲ್ಲದೇ ಕೂಡ ಕೃಷಿಯನ್ನು ಕೂಡ ಅವಲಂಬಿಸಿರ್ತಾರೆ. ಆ ಕೃಷಿಯ ಜೊತೆಗೆ ಹೈನುಗಾರಿಕೆ ಸಾಕ್ತಾ ಇರೋದ್ರಿಂದ ಕೃಷಿಯ ಕಡೆಯೂ ಕೂಡ ಗಮನ ಹರಿಸಬೇಕಾದಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ ಇದನ್ನು ಬದುಗಳಲ್ಲೇ ಹಾಕ್ಕೋಬೇಕು. ಅಥವಾ ಒಬ್ಬ ರೈತ ಹೈನುಗಾರಿಕೆನೇ ಪ್ರಾಮುಖ್ಯವಾಗಿ ಮಾಡ್ತಿದ್ದಾನೆ ಅಂತಂದರೆ, ಈ ಗಿಡಗಳನ್ನು ಮುಖ್ಯ ಭೂಮಿಯಲ್ಲಿ ಮಧ್ಯದಲ್ಲಿ ಹಾಕ್ಕೊಂಡು ಅದರಲ್ಲಿ 6-10 ಅಡಿ, ಸಾಮಾನ್ಯವಾಗಿ 8-10 ಅಡಿಯವರೆಗೂ ಕೂಡ ಅಂತರವನ್ನು ಕಾಪಾಡ್ಕೋಬೇಕು. ಮಧ್ಯದಲ್ಲಿ ಬರ್ತಕ್ಕಂಥ ಜಾಗದಲ್ಲಿ ಬೇರೆ ವಾರ್ಷಿಕ ಬೆಳೆಗಳಾದಂತಹ ಮೆಕ್ಕೆಜೋಳ, ಜೋಳ, ಸಜ್ಜೆ ಮತ್ತು ಇನ್ನು ಮುಂತಾದಂತಹ ಕುದುರೆ ಮಸಾಲೆ, ಬೇಲಿ ಮೆಂತ್ಯ, ಈ ರೀತಿಯಾದಂತಹ ವಾರ್ಷಿಕ ಮೇವಿನ ಬೆಳೆಗಳನ್ನು ಕೂಡ ಬೆಳ್ಕೋಬೋದು. ಈಗ ಗಿಡಮರಗಳಂತ ಹೋದಾಗ ಯಾವ್ಯಾವ ಗಿಡಮರಗಳಿದ್ದಾವೆ ಅಂದರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯವಾಗಿ ಬೆಳೆತಕ್ಕಂಥ ಗಿಡಮರಗಳನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಅಗಸೆ, ನುಗ್ಗೆ, ಗ್ಲಿರಿಸಿಡಿಯಾ, ಸುಬಾಬುಲ್, ಹಿಪ್ಪುನೇರಳೆ, ಹೆಬ್ಬೇವು, ಬೇವು, ಜಾಲಿ, ಕರಿಜಾಲಿ, ಬೂದಕ, ಕಮ್ರ, ಶೌರಿ, ಹರಳಿಮರ, ಹತ್ತಿ ಮರ, ಹಲಸಿನ ಮರ, ಆಲದ ಮರ, ಕೊಣಮಾವಿನ ಸೊಪ್ಪು ಅಂತಲೂ ಕೂಡ ಬರುತ್ತೆ. ಈ ಒಂದು ಸೊಪ್ಪನ್ನು ಕೂಡ ಆಡು ಮತ್ತು ಮೇಕೆಗಳು ಇಷ್ಟಪಟ್ಟು ತಿಂತವೆ. ಅದರ ಜೊತೆಗೆ ನೆಲ್ಲಿಕಾಯಿಯ ಮರ, ನೆಲ್ಲಿಕಾಯಿಯ ಗಿಡ ಆಗಿರ್ಬೋದು, ಮತ್ತು ಮಾವಿನ ಸೊಪ್ಪು. ಅಂದರೆ ಎಲ್ಲವನ್ನು ಹೆಚ್ಚಾಗಿ ಅಲ್ಲ, ಕಡಿಮೆ ಪ್ರಮಾಣದಲ್ಲಿ, ಅಂದರೆ ನಾವೇನು ಮೇವನ್ನು ಕೊಡ್ತಿದ್ದೀವಿ ಅದರ 1/5 ಭಾಗವಾಗಿ ಮಾತ್ರ ಇವನ್ನು ಒದಗಿಸ್ಬೇಕು. ಆತ್ಮೀಯ ಕೇಳುಗರೆ, ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ಫೆಬ್ರವರಿ 20 ಮೈಸೂರಿನ ಚಾರ್ಟರ್ಡ್ ಅಕೌಂಟೆಂಟ್ಗಳಾದ ಬಿವಿ ಮಹೇಶ್ ಮತ್ತು ಕೆ ಮಂಜು ಅವರೊಂದಿಗೆ ರೈತ ಉತ್ಪಾದಕ ಕಂಪನಿಗಳಲ್ಲಿ ಹಣಕಾಸು ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಒಂದು ಆನ್ಯುಲ್ ರಿಟರ್ನ್ಸ್ ಅಂತ ಇರುತ್ತೆ, ಆಮೇಲೆ ಆನ್ಯುಲ್ ಅಕೌಂಟ್ಸ್ ಇರುತ್ತೆ, ಎರಡು ಫೈಲ್ ಮಾಡಲೇಬೇಕು. ಆಮೇಲೆ ಆಡಿಟರ್ಸ್ ಅಪಾಯಿಂಟ್ಮೆಂಟ್ ಫೈಲ್ ಮಾಡಬೇಕು. ಡ್ಯೂ ಡೇಟ್ ಆಗಿಬಿಟ್ರೆ ಇಲ್ಲೆಲ್ಲ ಲೇಟ್ ಫೀ ಸ್ಟಾರ್ಟ್ ಆಗುತ್ತೆ. ಅವಕ್ಕೆ ಯಾವುದು ವೇವರ್ಗೆ ಏನು ಸ್ಕೀಮ್ ಬರೆದ್ರೆ ಮಾತ್ರ ಇರುತ್ತೆ, ಸ್ಕೀಮ್ ಯಾವಾಗಲೂ 10 ವರ್ಷ ಬರುತ್ತೆ. ಕೆಲವೆಲ್ಲ ನೀವು ಲೇಟ್ ಮಾಡಿಬಿಟ್ರೆ 1:10 ಬಂದ್ಬಿಡುತ್ತೆ. ಕೇಳಿ ನಮ್ಮ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ. ಈಗ ಒಂದೊಂದಾಗಿ ಅಂದರೆ ಸವಿಸ್ತಾರವಾಗಿ ಒಂದೊಂದು ಬೆಳೆಯನ್ನು, ಒಂದೊಂದು ಮರಗಿಡವನ್ನು ತಿಳಿದುಕೊಳ್ಳೋಣ, ಅದರ ವಿಶೇಷತೆಗಳೇನು ಅಂತ. ಮೊದಲಿಗೆ ಬರೋದಾದರೆ ಅಗಸೆ. ಈ ಅಗಸೆಯಲ್ಲಿ ಒಂದು ಬಹುಮುಖ್ಯವಾದಂತಹ ಗುಣಗಳೇನಪ್ಪ ಅಂತಂದರೆ, ಇದು ಅತಿ ವೇಗವಾಗಿ ಬೆಳೆಯುವಂತಹ ಗಿಡ, ಹಾಗೂ ಇದು ಸಮಸ್ಯಾತ್ಮಕ ಅಂದರೆ ಮಣ್ಣು ಇರ್ತಕ್ಕಂಥದ್ದು, ಅಂದರೆ ಆಮ್ಲೀಯ ಗುಣವಾಗಿರ್ಬೋದು, ಅಂಥ ಮಣ್ಣಿನಲ್ಲೂ ಕೂಡ ಇದು ಬಹಳ ಉತ್ತಮವಾಗಿ ಹೊಂದಿಕೊಂಡು, ವಾತಾವರಣಕ್ಕೆ ಹೊಂದಿಕೊಂಡು ಹಚ್ಚ ಹಸಿರಾದಂಥ ಹಸಿರು ಮೇವನ್ನು ವರ್ಷವಿಡೀ ಪೂರೈಸುವಂಥ ಒಂದು ಸಾಮರ್ಥ್ಯತೆಯನ್ನು ಇದು ಹೊಂದಿರುತ್ತೆ. ಮತ್ತು ಈ ಗಿಡವು 2 ತಿಂಗಳಿಗೆ 1-1.5 ಮೀಟರ್ ಉದ್ದಕ್ಕೆ ಬೆಳೆಯುತ್ತೆ, ಹಾಗೂ ಇದರ ಎಲೆಗಳು ಸ್ವಲ್ಪ ಸಣ್ಣದಾಗಿರ್ತವೆ ಮತ್ತು ಇದರ ಕಾಯಿಗಳಿಂದ ಬಿದ್ದಂತಹ ಬೀಜಗಳಿಂದ ನೈಸರ್ಗಿಕವಾಗಿ ಅಲ್ಲೇ ಬೀಜಗಳು ಮೊಳೆತು ಗಿಡಗಳು ಹುಟ್ಕೋತವೆ. ಹಾಗಾಗಿ ಇದರಲ್ಲಿ ರೈತರು, ತಮ್ಮ ಸ್ಥಳೀಯ ರೈತರು ಯಾರಾದರೂ ಬೆಳೆದಿದ್ದರೆ ಅಲ್ಲಿಂದನೇ ಬೀಜವನ್ನು ಸಂಗ್ರಹಿಸಿಕೊಂಡು ಬೀಜಗಳನ್ನು ಮೊಳಕೆ ಮಾಡಿ ತಮ್ಮ ಜಾಗದಲ್ಲಿ ಇದನ್ನು ಬೆಳೆಸ್ಕೋಬೋದು. ಈ ಒಂದು ಅಗಸೆಯ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಕೆಲವೊಂದು ಭಾಗಗಳಲ್ಲಿ ಈ ಅಗಸೆಯನ್ನು ತರಕಾರಿಯಾಗಿ ಕೂಡ ಉಪಯೋಗಿಸ್ತಾರೆ, ಅಂದರೆ ಮಾನವನ ಆಹಾರಕ್ಕಾಗಿ ಕೂಡ ಉಪಯೋಗಿಸ್ತಾರೆ. ಆಮೇಲೆ ಮತ್ತೆ ಇನ್ನೊಂದೇನಪ್ಪ ಇದರ ವಿಶೇಷತೆ ಅಂದರೆ, ಇದನ್ನು ಹಸಿರೆಲೆ ಗೊಬ್ಬರವಾಗಿ ಕೂಡ ಇದನ್ನು ಉಪಯೋಗಿಸ್ಕೋತಾರೆ, ಹಾಗೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸೋದಕ್ಕೆ ಬಳಸ್ತಾರೆ. ತದನಂತರದಲ್ಲಿ ಈ ಗಿಡಗಳನ್ನು ಅಂದರೆ ಸಸಿಗಳನ್ನು ಏನು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಬೀಜಗಳನ್ನು ಸಂಗ್ರಹಿಸಿ ಮಾಡಿದ್ರೂ ಕೂಡ ಆಗುತ್ತೆ, ಅಥವಾ ನಾನು ಮೊದಲಿಗೆ ಹೇಳಿದಾಗೆ ಅಲ್ಲೇ ಹುಟ್ಟಂತಹ ಬೀಜಗಳು ಉದುರಿ ಹುಟ್ಟಂತಹ ಗಿಡಗಳನ್ನು ಕೂಡ ತಂದು ನಾವು ನಮ್ಮ ಬೇಕಾದಂತಹ ಜಮೀನಿನಲ್ಲಿ ಸೂಕ್ತವಾದ ಜಾಗದಲ್ಲಿ ಕೂಡ ನಾಟಿ ಮಾಡ್ಕೋಬೋದು. ಆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಕೃತಕವಾಗಿ ಮಾಡುವ ಸಂದರ್ಭದಲ್ಲಿ ಸಸಿಗಳು 3-4 ತಿಂಗಳು ತಗೊಳ್ಳುತ್ತವೆ ಬೆಳವಣಿಗೆ ಆಗಲಿಕ್ಕೆ. ಅಂದರೆ ನಾವು ಪಾಲಿಥಿನ್ ಚೀಲಗಳಲ್ಲಿ ಬೆಳೆಸಿ ನಾಟಿ ಮಾಡುವಂಥ ಸಂದರ್ಭದಲ್ಲಿ 3-4 ತಿಂಗಳುಗಳು ಕೂಡ ತಗೊಳ್ಳುತ್ತವೆ. ಆ 3-4 ತಿಂಗಳು ಆದ ನಂತರ ಇದು 15-20 ಸೆಂಟಿಮೀಟರ್ವರೆಗೂ ಎತ್ತರ ಬೆಳೆದಿರುತ್ತೆ. ಅದಾದ ನಂತರ ಇದನ್ನು ನಾವು ಮೇನ್ ಫೀಲ್ಡ್ ಅಂದರೆ ಏನು ಸೂಕ್ತವಾದ ಭೂಮಿಗೆ ನಾವು ಅದನ್ನು ನಾಟಿ ಮಾಡ್ಕೋಬೋದು. ಅದಲ್ಲದೆ ಇದನ್ನು ಬದುಗಳಲ್ಲೇ ಬೆಳಿಬೇಕು ಅಂತ ಒಂದು ಅಂಶ ಏನಾದರೂ ನಮ್ಮ ರೈತರ ಮನದಲ್ಲಿದ್ದರೆ, ಈ ಬದುಗಳಲ್ಲಿ ಬೆಳೆಯುವಾಗ ಆರರಿಂದ ಎಂಟು ಅಡಿ ಜಾಗವನ್ನು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಅಂತರವನ್ನು ಕಾಪಾಡ್ಕೋಬೇಕು ಬದುಗಳಲ್ಲಿ ಬಹುಮುಖ್ಯವಾಗಿ. ಆ ಆರರಿಂದ ಎಂಟು ಅಡಿ ಆದ ನಂತರ ಮತ್ತೆ ಮೂರರಿಂದ ನಾಲ್ಕು ತಿಂಗಳ ನಂತರ ಇದು ನಾಲ್ಕು ಅಡಿ ಎತ್ತರಕ್ಕೆ ಬೆಳೆದಾಗ ಇದನ್ನು ಕುಡಿಯನ್ನು ಚಿವುಟ್ಬೇಕು. ಯಾಕೆ ಚಿವುಟ್ಬೇಕು ಅಂತಂದರೆ ಹೆಚ್ಚು ಕವಲುಗಳು ನಾವು ಕುಡಿಯನ್ನು ಚಿವುಟೋದ್ರಿಂದ ಜಾಸ್ತಿ ಆಗ್ತಾ ಹೋಗ್ತವೆ. ಕವಲುಗಳು ಜಾಸ್ತಿ ಆಗೋಕ್ಕೋಸ್ಕರ ಈ ಚಿವುಟುವಿಕೆಯನ್ನು ನಾವು ಮಾಡ್ತೀವಿ. ಎರಡನೇ ಕವಲುಗಳು ಒಡೆದಂತಹ ಭಾಗಗಳಿಗೆ ಎರಡನೇ ಬಾರಿ ಚಿವುಟುವಿಕೆಯನ್ನು ಮಾಡಬೇಕು. ಆಗ ಮೂರನೇ ಕವಲುಗಳು ಒಡೆದು ನಾವು ಗಿಡಕ್ಕೆ ಒಂದು ನಿರ್ದಿಷ್ಟವಾದ ಆಕಾರವನ್ನು ಕೊಡಬಹುದು. ಈ ನಿರ್ದಿಷ್ಟವಾದ ಆಕಾರ ಯಾಕಪ್ಪ ಕೊಡಬೇಕು ಅಂತಂದರೆ ಗಿಡವನ್ನು ಚಿವುಟದನೆ ಹಾಗೆ ಬಿಟ್ಟರೆ ಇದು ಮರವಾಗಿ ತುಂಬ ಎತ್ತರಕ್ಕೆ ಅಂದರೆ ಸುಮಾರು 15 ಮೀಟರ್ ಎತ್ತರಕ್ಕೆ ಬೆಳೆದ್ಬಿಡುತ್ತೆ. ಎತ್ತರಕ್ಕೆ ಬೆಳೆದಾಗ ರೈತರಿಗೆ ಆ ಮೇವನ್ನು ಕಟ್ ಮಾಡಲಿಕ್ಕೆ ಅಂದರೆ ಕಟಾವು ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇದನ್ನು 4 ಅಡಿ ಎತ್ತರಕ್ಕೆ ಕಟಾವು ಮಾಡೋದ್ರಿಂದ ನಾವು ಮೇವನ್ನು ಕಟಾವು ಮಾಡೋಕ್ಕೆ ತುಂಬ ಉಪಯುಕ್ತವಾಗಿರುತ್ತೆ. ಹಾಗಾಗಿ ಇದನ್ನು 4 ಅಡಿ ಎತ್ತರಕ್ಕೆ ಮರಿದನೆ ಕಟ್ ಮಾಡಬೇಕು. ಮತ್ತು ಈ ಗಿಡದ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಇದರಲ್ಲಿ 18-20% ಕಚ್ಚಾ ಸಸಾರಜನಕ ಇದೆ. ಹಾಗೂ ಈ ಕಚ್ಚಾ ಸಸಾರಜನಕ ಏನಕ್ಕಪ್ಪ ಬೇಕು ಅಂತಂದರೆ ನಾವು ವಾರ್ಷಿಕ ಬೆಳೆಗಳಿಗೆ ಹೋಲಿಸಿದಾಗ ಅಂದರೆ ವಾರ್ಷಿಕ ಮೇವಿನ ಬೆಳೆಗಳಿಗೆ ಹೋಲಿಸಿದಾಗ ಈ ಮರಗಿಡಗಳಲ್ಲಿ ಅತಿ ಹೆಚ್ಚು ಕಚ್ಚಾ ಸಸಾರಜನಕ ಕಂಡುಬರುತ್ತೆ. ಆದರೆ ವಾರ್ಷಿಕ ಬೆಳೆಗಳಲ್ಲಿ ಸುಮಾರು 6-7% ಮಾತ್ರ ಕಚ್ಚಾ ಸಸಾರಜನಕವನ್ನು ನಾವು ನೋಡ್ಬೋದು. ಈ ಕಚ್ಚಾ ಸಸಾರಜನಕದ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಹಸುಗಳಿಗೆ ಅಥವಾ ಜಾನುವಾರುಗಳಿಗೆ ಕುರಿ ಮೇಕೆಗಳಿಗೆ ಜೀರ್ಣಕ್ರಿಯೆ ಅಂದರೆ ಪಚನ ಕ್ರಿಯೆಯನ್ನು ಇದು ಅಭಿವೃದ್ಧಿಗೊಳಿಸುತ್ತೆ. ಹಾಗೂ ಮಾಂಸವನ್ನು ಬೆಳೀಲಿಕ್ಕೆ ಕೂಡ ಇದು ಸಹಾಯಕವಾಗಿರುತ್ತೆ. ಅದಲ್ಲದೆ ಕೂಡ ಜಾನುವಾರುಗಳ ಆರೋಗ್ಯದ ಮೇಲೆ ಉತ್ತಮವಾದ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಹೆಚ್ಚು ಪೋಷಕಾಂಶ ಇರತಕ್ಕಂಥ ಈ ಅಗಸೆಯನ್ನು ಕೂಡ ನಾವು ಗಿಡಮರದ ಹಸಿರು ಮೇವಾಗಿ ಜಾನುವಾರುಗಳಿಗೆ ಪೂರೈಸ್ಬೋದು. ಇನ್ನು ಎರಡನೇದಾಗಿ ಬರೋದಾದರೆ ಸುಬಾಬುಲ್ ಅಂತ. ಈ ಸುಬಾಬುಲ್ ತುಂಬ ಪ್ರಾಮುಖ್ಯತೆಯನ್ನು ಅತಿ ಹೆಚ್ಚು ವೇಗವಾಗಿ ಪಡೆದುಕೊಂಡಂತಹ ಗಿಡ ಅಂತಲೇ ಹೇಳ್ಬೋದು. ಇದು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಂತಹ ಗಿಡ, ನಮ್ಮಲ್ಲೇ ಹುಟ್ಕೊಂಡಂತಹ ಗಿಡ ಅಲ್ಲ ಇದು. ಇದರಲ್ಲಿ ಏನಪ್ಪ ವೈಶಿಷ್ಟ್ಯತೆ ಅಂತಂದರೆ ಇದು ಕೂಡ ತುಂಬ ವೇಗವಾಗಿ ಬೆಳೆಯುತ್ತೆ. 7-12 ಮೀಟರ್ ಎತ್ತರಕ್ಕೆ ಬೆಳೆಯುತ್ತೆ. ಹಾಗಾಗಿ ಇಲ್ಲೂ ಕೂಡ ನಾವು 4 ಅಡಿ ಎತ್ತರಕ್ಕೆ ಬಂದಾಗ ಇದನ್ನು ಚಿವುಟಬೇಕು ಅಂದರೆ ತುದಿಯನ್ನು ಕಟಾವು ಮಾಡಬೇಕು. ಕಟಾವು ಮಾಡಿ ಒಂದು ನಿರ್ದಿಷ್ಟ ಆಕಾರವನ್ನು ಕೊಟ್ಟು ಅದರಿಂದ ಬರ್ತಕ್ಕಂತಹ ಸೈಡ್ ಶೂಟ್ಸಿಂದ ಅಂದರೆ ತೆಂಡೆಗಳಿಂದ ಹಸಿರು ಮೇವಿನ ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಈ ಸುಬಾಬುಲ್ಲಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇದರಲ್ಲೂ ಕೂಡ ಪೌಷ್ಟಿಕಾಂಶ ಹೇರಳವಾಗಿರೋದ್ರಿಂದ ಹಾಗೂ ಕಚ್ಚಾ ಸಸಾರಜನಕ ಇದರಲ್ಲೂ ಕೂಡ ಹೇರಳವಾಗಿದೆ ಮತ್ತು ಬೂದಿ ಅಂಶ ಇತರೆ ಮಿನರಲ್ಸ್ ಅಂತ ಕರೀತಾರೆ ಅಂದರೆ ಇತರೆ ಪೋಷಕಾಂಶಗಳು ಕೂಡ ಇದರಲ್ಲಿ ಹೇರಳವಾಗಿದೆ. ಆದರೆ ಈ ಸುಬಾಬುಲ್ ಎನ್ನುವಂತಹ ಗಿಡಮರದಲ್ಲಿ ಒಂದು ಆಹಾರ ಅಂದರೆ ಮೀನ್ಸ್ ಪೌಷ್ಟಿಕಾಂಶ ವಿರೋಧಕ ಗುಣವನ್ನು ಇದರಲ್ಲಿ ನಾವು ಕಾಣಬಹುದು. ಯಾವುದಪ್ಪ ಆ ಪೌಷ್ಟಿಕಾಂಶ ವಿರೋಧಕ ಗುಣ ಅಂತಂದರೆ ಮೈಮೋಸಿಲ್ ಅಮೈನೋ ಆಮ್ಲ ಎನ್ನುವಂಥ ಈ ಆಮ್ಲ ಈ ಸುಬಾಬುಲ್ನಲ್ಲಿ ಇರೋದ್ರಿಂದ ಹಸುಗಳಿಗೆ ಜೀರ್ಣಕ್ರಿಯೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಹಾಗೂ ಹಸುಗಳ ಅಥವಾ ಜಾನುವಾರುಗಳ ಬೆಳವಣಿಗೆಯ ಮೇಲೆ ನಿರ್ಬಂಧವನ್ನು ಏರುತ್ತೆ. ಹಾಗಾಗಿ ಈ ಮೈಮೋಸಿಲ್ ಕಂಟೆಂಟ್ ಇರೋದ್ರಿಂದ ಈ ಒಂದು ಅಂಶ ಇರೋದ್ರಿಂದ ಇದನ್ನು ತುಂಬ ಗಮನದಲ್ಲಿಟ್ಕೊಂಡು ಹಸುಗಳಿಗೆ ಜಾನುವಾರುಗಳಿಗೆ ಕೊಡಬೇಕಾಗುತ್ತೆ. ಏನು ಮಾಡಬೇಕಪ್ಪ ಅದಕ್ಕೆ ಅಂತಂದರೆ ನಾವು ಸುಬಾಬುಲನ್ನು ಪ್ರತಿ 40-45 ದಿನಗಳಿಗೆ ಕಟಾವು ಮಾಡ್ತಾನೇ ಇರಬೇಕು. ಕಟಾವು ಮಾಡೋದ್ರಿಂದ ಅಂದರೆ ಪ್ರತಿ ಸರಿ ಕಟಾವು ಮಾಡೋದ್ರಿಂದ ಗಿಡದಲ್ಲಿ ಈ ಮೈಮೋಸಿಲ್ ಕಂಟೆಂಟ್ ಅಂದರೆ ಅಂಶ ಕಡಿಮೆ ಆಗ್ತಾ ಹೋಗೋದನ್ನು ನಾವು ಕಾಣ್ಬೋದು. ಇದಲ್ಲದೆ ಕಡಿಮೆ ಮಾಡೋಕ್ಕೆ ಬೇರೆ ವಿಧಾನಗಳು ಅಂತ ಬಂದಾಗ ಇವತ್ತು ನಾವು ಕಟಾವು ಮಾಡಿದ್ದೀವಿ, ರೈತರು ಇವತ್ತು ಕಟಾವು ಮಾಡಿದ್ದಾರೆ ಅಂತಂದರೆ ಇವತ್ತೇ ಅದನ್ನು ಜಾನುವಾರುಗಳಿಗೆ ಆಹಾರವಾಗಿ ಕೊಡಬಾರ್ದು. ಮತ್ತು ಏನು ಮಾಡಬೇಕಪ್ಪ, ಒಂದು ದಿನ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ತದನಂತರದಲ್ಲಿ ಅದನ್ನು ಮಾರನೇ ದಿನ ಅಂದರೆ ಬೆಳಗ್ಗೆ ಕಟ್ ಮಾಡಿದರೆ ಇನ್ನು ಮುಂದಿನ ನೆಕ್ಸ್ಟ್ ನಾಳೆ ಬೆಳಗ್ಗೆ ಅದನ್ನು ಹಸುಗಳಿಗೆ ಕೊಡ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಕೂಡ ಅದರಲ್ಲಿ ಮೈಮೋಸಿಲ್ ಅನ್ನೋ ಕಂಟೆಂಟು ಕಡಿಮೆ ಆಗ್ತಾ ಹೋಗುತ್ತೆ. ಅದಲ್ಲದೆ ಬೇರೆ ಇನ್ನೇನಪ್ಪ ಮಾಡ್ಬೋದು, ಇಲ್ಲ ನಾವು ಇವತ್ತೇ ಕೊಡಬೇಕು ಮೇವನ್ನ ಆಗೋದೇ ಇಲ್ಲ ಅಂತ ಅನ್ನುವಂಥ ಸಂದರ್ಭದಲ್ಲಿ ಇತರ ಮೇವಿನ ಬೆಳೆಗಳು ನಾವೇನು ವಾರ್ಷಿಕ ಮೇವಿನ ಬೆಳೆಗಳನ್ನು ಬೆಳ್ಕೊಂಡಿರ್ತೀವಿ ಆ ಮೇವಿನ ಬೆಳೆಗಳ ಜೊತೆಗೆ ಒಂದು 10% 100% ನಾವೇನು ಮೇವಿನ ಬೆಳೆಗಳನ್ನು ಕೊಡ್ತಿರ್ತೀವಿ ಅದರಲ್ಲಿ ಒಂದು 10 ಭಾಗದಷ್ಟು ಈ ಸುಬಾಬುಲನ್ನು ಮಿಕ್ಸ್ ಮಾಡಿ ಅಂದರೆ ಮಿಶ್ರಣ ಮಾಡಿ ಕೊಡೋದ್ರಿಂದನೂ ಕೂಡ ಇದರಲ್ಲಿ ಮೈಮೊಸಿಲ್ ಕಂಟೆಂಟನ್ನು ಕಡಿಮೆ ಮಾಡ್ಬೋದು. ಅಂದರೆ ಇತರ ಮೇವಿನ ಜೊತೆ ಇದನ್ನು ಮಿಕ್ಸ್ ಮಾಡಬೇಕು. ಕೆಲವೊಂದೊಂದು ಕಡೆ ರೈತರು ಏನು ಮಾಡ್ತಾರಪ್ಪ ಅಂತಂದರೆ ಇದನ್ನು ಬಿಸಿ ನೀರಲ್ಲಿ ಅದ್ದಿ ಅಂದರೆ ಬಿಸಿ ನೀರಿನಲ್ಲಿ ನೆನೆಸಿ ಒಂದು ದಿನ ಕಾಯ್ದು ಅದಾದ ನಂತರ ಕೂಡ ಕೊಡ್ತಾರೆ. ಅಂದರೆ ಆ ಒಂದು ಸೌಲಭ್ಯ ಅವರಲ್ಲಿ ಇರೋರು ಕೊಡ್ತಕ್ಕಂಥದ್ದು ರೂಢಿಯಲ್ಲಿದೆ. ಇನ್ನು ತಳಿಗಳಿಗೆ ಬರೋದಾದರೆ ಇದರಲ್ಲಿ 4 ರೀತಿಯಾದಂಥ ಪ್ರಭೇದಗಳಿದ್ದಾವೆ. ಯಾವುದ್ಯಾವುದಪ್ಪ ಅಂದರೆ ಹವಾಯನ್, ಸಾಲ್ವೆಡಾರ್, ಪೆರು ಮತ್ತು ಕನ್ನಿಂಗ್ಹ್ಯಾಮ್ ಅಂತ ಈ 4 ಪ್ರಭೇದಗಳಿದೆ. ಈ ಹವಾಯನ್ನಲ್ಲಿ ಏನಪ್ಪ ಅಂತಂದರೆ ಇದು ಹೆಚ್ಚು ಬೀಜವನ್ನು ಉತ್ಪಾದಿಸುವಂತಹ ಸುಬಾಬುಲ್ ಗಿಡವಾಗಿರುತ್ತೆ. ಈ ಹೆಚ್ಚು ಬೀಜವನ್ನು ಉತ್ಪಾದಿಸುವ ಗಿಡವಾಗಿರೋದ್ರಿಂದ ಇದನ್ನು ಕಾಡೀಕರಣಕ್ಕೆ, ಕಾಡನ್ನು ಬೆಳೆಸಲಿಕ್ಕೆ ಇದನ್ನು ಉಪಯೋಗಿಸ್ಕೋತಾರೆ. ಆದರೆ ಮೇವಿಗೆ ಸೂಕ್ತವಾಗೋದಿಲ್ಲ. ಈ ಹೆಚ್ಚು ಬೀಜ ಉಪಯೋಗಿಸೋದ್ರಿಂದ ಬೀಜದಲ್ಲೂ ಕೂಡ ಮೈಮೋಸಿನ್ ಕಂಟೆಂಟ್ ಇರೋದ್ರಿಂದ ಇದನ್ನು ಪಶುಗಳಿಗೆ ಕೊಡುವಾಗ ತುಂಬ ನೋಡಿ ಕೊಡಬೇಕು, ಗಮನವನ್ನು ಇಟ್ಕೊಂಡು ಕೊಡಬೇಕು. ಇನ್ನು ಎರಡನೇದಾಗಿ ಬರೋದಾದರೆ ಸಾಲ್ವೆಡಾರ್. ಈ ಸಾಲ್ವೆಡಾರಲ್ಲಿ ಏನಪ್ಪ ಅಂತಂದರೆ ಇದು ತುಂಬ ಎತ್ತರಕ್ಕೆ ಬೆಳೆಯುತ್ತೆ, ಆದರೆ ಕಡಿಮೆ ಪ್ರಮಾಣದ ಬೀಜವನ್ನು ಉತ್ಪತ್ತಿ ಮಾಡುತ್ತೆ. ಈ ಕಡಿಮೆ ಪ್ರಮಾಣದ ಬೀಜವನ್ನು ಉತ್ಪತ್ತಿ ಮಾಡೋದ್ರಿಂದ ಇದನ್ನು ಮೇವಾಗಿ ನಾವು ಕೊಡಬಹುದು. ಹಾಗೂ ಪೆರು, ಈ ಪೆರು ಅನ್ನುವಂಥದ್ದು ತುಂಬ ಗಿಡ್ಡ ಜಾತಿಯ ಗಿಡ. ಇದರಲ್ಲಿ ಕಡಿಮೆನೂ ಕೂಡ ಇರುತ್ತೆ ಬೀಜ, ಗಿಡ್ಡವಾಗೂ ಇರುತ್ತೆ, ಮತ್ತು ಬ್ರಾಂಚಸ್ ಅಂದರೆ ತೆಂಡೆಗಳು ಜಾಸ್ತಿ ಒಡೆಯುತ್ತೆ. ಈ ಒಂದು ಕಾರಣದಿಂದ ಇದನ್ನು ಕೂಡ ರೆಕಮೆಂಡ್ ಮಾಡ್ಬೋದು. ಅದಲ್ಲದೆ ಲಾಸ್ಟ್ ಒನ್ ಕನ್ನಿಂಗ್ಯಾಮ್ ಅಂತ ಏನು ಬರುತ್ತಲ್ಲ, ಇದು ಪೆರು ಮತ್ತು ಸಾಲ್ವಡಾರ್ ಎನ್ನೋ ಎರಡೂ ಪ್ರಭೇದಗಳ ನಡುವೆ ಬರತಕ್ಕಂಥದ್ದು. ಅಂದರೆ ಮಧ್ಯಮ ಹೈಟು, ಮಧ್ಯಮ ಎತ್ತರದಲ್ಲಿ ಬೆಳೆಯುತ್ತೆ, ಹಾಗೂ ತೆಂಡೆಗಳು ಜಾಸ್ತಿ, ಬೀಜಗಳು ಕಮ್ಮಿ, ಈ ರೀತಿಯಾದಂಥ ಈ ಒಂದು 3 ಜಾತಿಯ ತಳಿಗಳನ್ನು ನಾವು ಅಳವಡಿಸ್ಕೋಬೋದು. ಇದಾದ ನಂತರ ಈ ಬೀಜಗಳಲ್ಲಿ ಮೈಮೋಸಿಲ್ ಕಂಟೆಂಟ್ ಇರೋದ್ರಿಂದ ಏನು ಮಾಡಬೇಕು ಅಂದರೆ ನಾವು ಪುನರುತ್ಪತ್ತಿ ಮಾಡುವಂಥ ಸಂದರ್ಭದಲ್ಲಿ ಅಂತಂದರೆ ಬೀಜಗಳನ್ನು ಮೊದಲಿಗೆ 2 ದಿನ ಅಂದರೆ 48 ಗಂಟೆಗಳ ತಾಸು ಬಿಸಿ ನೀರಿನಲ್ಲಿ ನೆನೆಸಬೇಕು. ಬಿಸಿ ನೀರಿನಲ್ಲಿ ನೆನೆಸಬೇಕು, ಸಾಧ್ಯವಾದರೆ ಸಲ್ಫ್ಯೂರಿಕ್ ಆಮ್ಲ ಎನ್ನುವಂತಹ ಒಂದು ರಾಸಾಯನಿಕ ವಸ್ತುವಿನಲ್ಲಿ ಬೆರೆಸಿ ತದನಂತರ ಅದನ್ನು 3-4 ಬಾರಿ ನೀರಿನಲ್ಲಿ ತೊಳೆದು ಅದನ್ನು ಬೀಜ ಮೊಳಕೆ ಮಾಡಲಿಕ್ಕೆ ಪಾಲಿಥಿನ್ ಕವರ್ಗಳು ಅಂದರೆ ಪಾಲಿಥಿನ್ ಚೀಲದಲ್ಲಿ ಅದನ್ನು ಹಾಕಿ ಬೆಳೆಸ್ಕೊಳ್ತಕ್ಕಂಥದ್ದು ಉಪಯೋಗವಾಗುತ್ತೆ. ಅದಾದ ನಂತರ ಇದು ಸುಬಾಬುಲ್ ಎನ್ನುವಂಥದ್ದು ವರ್ಷದಲ್ಲಿ ಅಂದರೆ ಒಂದು ವರ್ಷದಲ್ಲಿ ಸುಮಾರು 1.5-7 ಅಥವಾ 8 ಟನ್ಗಳವರೆಗೂ ಕೂಡ ಇಳುವರಿಯನ್ನು ನಾವು ತಗೋಬೋದು. ಇನ್ನು 3ನೇದಾಗಿ ಗ್ಲಿರ್ಸಿಡಿಯಾ. ಈ ಗ್ಲಿರ್ಸಿಡಿಯಾ ಎನ್ನುವಂತಕ್ಕಂಥದ್ದು ತುಂಬ ವೇಗವಾಗಿ ಬೆಳೆಯುವಂಥ ಗಿಡ, ಹಾಗೂ ಹಚ್ಚ ಹಸಿರಾಗಿ ಎಲೆಗಳು ಅಗಲವಾಗಿರ್ತಕ್ಕಂಥದ್ದು. ಈ ಸುಬಾಬುಲನ್ ಅದರಲ್ಲಾದರೆ ಸಣ್ಣದಾಗಿರುತ್ತೆ ಎಲೆಗಳು, ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಎಲೆಗಳು. ಆದರೆ ಈ ಗ್ಲಿರ್ಸಿಡಿಯಾದಲ್ಲಿ ಎಲೆಗಳು ಅಗಲವಾಗಿರುತ್ತೆ, ಹಚ್ಚ ಹಸಿರಾಗಿರುತ್ತೆ, ಕಾಂಡ ಮತ್ತು ಎಲೆಗಳು ಎಲ್ಲವೂ ಕೂಡ ಹಸಿರಾಗಿರೋದ್ರಿಂದ ಇದನ್ನು ಮೊದಲಿಗೆ ಹಸಿರೆಲೆ ಗೊಬ್ಬರವಾಗಿ ಅದನ್ನು ಉಪಯೋಗಿಸ್ಲಿಕ್ಕೆ ಇಲಾಖೆಯವರು ಅಂದರೆ ಕೃಷಿ ಇಲಾಖೆಯವರು ಅದನ್ನು ತಂದಿದ್ದು ನಮ್ಮ ದೇಶಕ್ಕೆ. ಅದಾದ ನಂತರ ಇದರ ಒಂದು ಪೋಷಕಾಂಶಗಳ ಗುಣದ ಆಧಾರದ ಮೇಲೆ ಇದನ್ನು ಹಸಿರು ಮೇವಾಗಿ ಕೂಡ ನಾವು ಕೊಡ್ಬೋದು. ಈ ಗ್ಲಿರ್ಸಿಡಿಯಾವನ್ನು ಎಸ್ಪೆಷಲಿ ಏನು ಸಾಮಾನ್ಯವಾಗಿ ಹೇಳೋದಾದರೆ ಇದರಲ್ಲಿ ಹೂವಿನಲ್ಲಿ ಮಕರಂದ ಜಾಸ್ತಿ ಇರುತ್ತೆ. ಈ ಗ್ಲಿರ್ಸಿಡಿಯಾ ಬೆಳೆಯೋ ಕಡೆ ಜೇನು ಹುಳುಗಳ ಸಾಕಾಣಿಕೆಗೂ ಕೂಡ ಇದು ಉಪಯುಕ್ತವಾಗುತ್ತೆ. ಹೈನುಗಾರಿಕೆಯನ್ನು ಮಾಡ್ಕೋಬೋದು, ಜೊತೆಗೆ ಜೇನು ಸಾಕಾಣಿಕೆಯನ್ನು ಕೂಡ ಮಾಡ್ಕೋಬೋದು. ಆದರೆ ಗ್ಲಿರ್ಸಿಡಿಯಾದಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇದರಲ್ಲಿ ಟ್ಯಾನಿನ್ಸ್ ಮತ್ತು ಸ್ಯಾಫೋನಿನ್ಸ್ ಅನ್ನುವಂತಹ ಕೆಮಿಕಲ್ ರಾಸಾಯನಿಕ ಅಂಶ ಇದರಲ್ಲಿರುತ್ತೆ. ಹಾಗಾಗಿ ಇದನ್ನು ಕೂಡ ಕೊಡಬೇಕಾದ್ರೆ ಗಮನದಲ್ಲಿಟ್ಕೊಂಡು ಕೊಡಬೇಕು. ಏನು ಮಾಡಬೇಕು ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ನಾವು ಸುಬಾಬುಲಲ್ಲಿ ಹೇಳಿದಾಗೆ ಒಂದು ದಿನ ಕಾಯ್ದು ಕೊಡಬೇಕು, ಅಥವಾ ಇತರೆ ಮಿಶ್ರಣಗಳ ಜೊತೆಗೆ ಕೊಡಬೇಕು, ಅಥವಾ ಅದನ್ನು ಹುದುಗಿಸಿ ಕೊಡೋದ್ರಿಂದನೂ ಕೂಡ ಅದರಲ್ಲಿರ್ತಕ್ಕಂಥ ಪ್ರಮಾಣ ಟ್ಯಾನಿನ್ಸ್ ಅಥವಾ ಸ್ಯಾಪೋನಿನ್ಸ್ ಅಂತ ಏನು ಹೇಳ್ತಾರೆ ಅವು ಕಮ್ಮಿ ಆಗ್ತಾ ಹೋಗ್ತವೆ. ಇನ್ನು ಈ ಗ್ಲಿರ್ಸಿಡಿಯಾವನ್ನು ಬೆಳೀಬೇಕಾದ್ರೆ ಕೆಲವೊಂದೊಂದು ಭಾಗಗಳಲ್ಲಿ ಇದನ್ನು ನೆರಳಿನ ಮರವಾಗಿ, ಅಲಂಕಾರಿಕ ಮರವಾಗಿ, ಅಥವಾ ಜೀವಂತ ಬೇಲಿಗಳನ್ನು ಮಾಡಲಿಕ್ಕೆ ಬದುಗಳಲ್ಲಿ ಕೂಡ ಬೆಳ್ಕೋತಾರೆ. ಈ ಗಿಡವನ್ನು ಪುನರುತ್ಪತ್ತಿ ಮಾಡಬೇಕಂದ್ರೆ ಬೀಜಗಳಲ್ಲೂ ಕೂಡ ಮಾಡ್ಕೋಬೋದು, ಹಾಗೂ ತೆಂಡೆಗಳಲ್ಲೂ ಕೂಡ ಮಾಡ್ಕೋಬೋದು. ತೆಂಡೆ ಅಂತ ಬಂದಾಗ 1-1.5 ಅಡಿ ಉದ್ದದಷ್ಟು ಗಿಡವನ್ನು ಕಟ್ ಮಾಡ್ಕೋಬೇಕು. ಅದು ಅಗಲ ಬಂದು ನಮ್ಮ ಹೆಬ್ಬೆಟ್ಟು ಗಾತ್ರ ಏನಿರುತ್ತೆ ಅದರ ಗಾತ್ರಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು. ಆ ಗಾತ್ರದ ಸೈಜ್ಗಳ ಕಡ್ಡಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಅದನ್ನು ನಾವು ನಾಟಿ ಮಾಡ್ಕೊಳ್ತಕ್ಕಂಥದ್ದು. ಇದಲ್ಲದೇ ಕೂಡ ಬೀಜಗಳಲ್ಲೂ ಕೂಡ ಇದನ್ನು ಮೊಳಕೆ ಒಡಿಸಿ ನಾವು ನಾಟಿಯನ್ನು ಮಾಡ್ಕೋಬೋದು. ಭೂಮಿಯಿಂದ ಮೊಳಕೆ ಬಂದಾದ ಮೇಲೆ ಅಂದರೆ ಬೀಜಗಳಿಂದ ಮಾಡಿದಾಗ ಮೊಳಕೆ ಬಂದಾದ ನಂತರ ಇವು ಭೂಮಿಯ ಸಮಭಾಗಕ್ಕೆ ಕಟ್ ಮಾಡಿದಾಗ ಅಂದರೆ ಕಟಾವು ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಸೈಡ್ ಶೂಟ್ಸ್ ಅಂದರೆ ತೆಂಡೆಗಳು ಒಡೆಯುತ್ತವೆ. ತೆಂಡೆಗಳು ಹೊಡೆದು ಈ ಗಿಡ ಏನಾಗುತ್ತಪ್ಪ ಅಂದರೆ ಪೊದೆ ಆಕಾರ ಆಗುತ್ತೆ. ಈ ಪೊದೆ ಆಕಾರ ಆಗೋದ್ರಿಂದ ಹಸಿರೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಕಾಂಡಗಳೆಲ್ಲ ಬದಲಿಗೆ ಹಸಿರೆಲೆ ಜಾಸ್ತಿ ಆಗೋದ್ರಿಂದ ಹಸಿರೆಲೆ ಗೊಬ್ಬರನೂ ಸಿಗುತ್ತೆ, ಹಾಗೆ ಇದನ್ನು ಹಸಿರು ಮೇವಾಗಿ ಕೂಡ ಬಳಸ್ಕೋಬೋದು. ಕಟ್ ಮಾಡಿದನೆ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಇದು ಮರವಾಗಿ ಬೆಳ್ಕೊಳ್ಳುತ್ತೆ. ಎಷ್ಟು ಅಡಿ ಎತ್ತರಕ್ಕೆ ಬೆಳೆಯುತ್ತೆ ಅಂದರೆ 15 ಅಡಿ ಎತ್ತರಕ್ಕೆ ಇದು ಬೆಳೆಯುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಈ ಗ್ಲಿರ್ಸಿಡಿಯಾದಲ್ಲಿ ಬಹುಮುಖ್ಯವಾಗಿ ಏನಪ್ಪ ಅಂತಂದರೆ 15% ನಾರಿನಂಶ ಇರುತ್ತೆ, ಹಾಗೂ 60-65% ಒಣ ಪದಾರ್ಥ ಜೀರ್ಣವಾಗುವಿಕೆ ಅಂಶ ಇದೆ. ಇನ್ನು 20-30% ಕಚ್ಚಾ ಸಾರಜನಕದ ಅಂಶ ಇದೆ. ಅಂದರೆ ಪೋಷಕಾಂಶ ಭರಿತವಾದಂತಹ ಒಂದು ಮರಗಿಡ ಅಂತಲೇ ಹೇಳ್ಬೋದು ಇದನ್ನು. ಇದನ್ನು ಕೂಡ ನಾವು ಹಸಿರೆಲೆ ಗೊಬ್ಬರವಾಗಿ ಹಾಗೂ ಹಸಿರು ಮೇವಾಗಿ ಕೂಡ ನಾವು ಬಳಸ್ಕೋಬೋದು. ಇನ್ನು 4ನೆಯದಾಗಿ ನುಗ್ಗೆ. ನುಗ್ಗೆ ಸಾಮಾನ್ಯವಾಗಿ ನಮಗೆಲ್ಲ ತಿಳಿದೇ ಇದೆ, ನಮ್ಮೆಲ್ಲ ರೈತರು ಒಂದೆರಡು ಮರಗಳನ್ನು ತಮ್ಮ ಹಿತ್ತಲುಗಳಲ್ಲಿ ಅಥವಾ ತಮ್ಮ ಜಮೀನಿನ ಬದುಗಳಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಸದಾಕಾಲ ಹಾಕೇ ಹಾಕಿರ್ತಾರೆ. ಯಾಕಪ್ಪ ಅಂತಂದರೆ ಅದು ತಮ್ಮ ಗೃಹ ಬಳಕೆಗೂ ಆಗಿರುತ್ತೆ, ಹಾಗೂ ಅವರು ಜಾನುವಾರುಗಳು ಸಾಮಾನ್ಯವಾಗಿ ಹೇಳೋದಾದರೆ ಕುರಿ ಮೇಕೆಗಳಿಗೆ ಅಂತ ಅವರು ಸಾಕಾಣಿಕೆ ಮಾಡಲಿಕ್ಕೆ ಮೇವಿನ ಅಭಾವವಿದ್ದಾಗ ಅಂತ ಹಾಕ್ಕೊಂಡಿರ್ತಾರೆ, ಬೆಳೆಸ್ಕೊಂಡಿರ್ತಾರೆ. ಈ ನುಗ್ಗೆ ಇತ್ತೀಚೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಿದೆ. ಹೇಗೆ ಅಂತಂದರೆ ಈ ನುಗ್ಗೆಯಲ್ಲಿ ಅಧಿಕವಾಗಿ ರಂಜಕ, ಸುಣ್ಣ, ಕೆರಾಟಿನ್, ಪ್ರೋಟೀನ್, ವಿಟಮಿನ್ ಎ ಅನ್ನುವಂತಹ ಅಂಶಗಳು ಜಾಸ್ತಿ ಇರೋದು ಒಂದು ಕಾರಣದಿಂದ ಸಾಮಾನ್ಯವಾಗಿ ರೈತರು ಇದನ್ನು ಮೇವಾಗಿ ಕೊಡಲಿಕ್ಕೆ ಆಸಕ್ತಿಯನ್ನು ವಹಿಸ್ತಿದ್ದಾರೆ. ಆದರೆ ಇದರಲ್ಲಿ ಏನಪ್ಪ ಒಂದು ಗಮನದಲ್ಲಿಟ್ಕೋಬೇಕಾದಂಥ ಅಂಶ ಅಂತಂದರೆ ಇದರಲ್ಲಿ ಪೋಷಕಾಂಶ ಹೇರಳಭರಿತವಾಗಿದೆ, ಕಬ್ಬಿಣಾನೂ ಹೇರಳಭರಿತವಾಗಿದೆ. ಆದರೆ ಅತಿ ಆದರೆ ಅಮೃತನೂ ವಿಷ ಅಂತ ಎಲ್ಲ ನಮಗೆ ಗೊತ್ತೇ ಇದೆ, ಯಾವುದೇ ಅತಿನೂ ಕೂಡ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ಈ ನುಗ್ಗೆಯನ್ನು ಕೊಡಬೇಕಾದಂಥ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಅಂದರೆ ನಾವೇನು ಮೇವನ್ನು ಕೊಡ್ತಿದ್ದೀವಿ ಬೇರೆ ಬೆಳೆಗಳನ್ನು ಅದನ್ನು ಬಿಟ್ಟು ಇದನ್ನೇ ಪೂರ್ಣವಾಗಿ ಮೇವಾಗಿ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಹಸುಗಳಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಈ ರಕ್ತದ ಒತ್ತಡ ಜಾಸ್ತಿಯಾಗಿ ಏನಾಗುತ್ತಪ್ಪ ಅಂತಂದರೆ ಸಗಣಿ ಹಾಕುವ ಬದಲು ಬೇದಿಯನ್ನು ಮಾಡಿಕೊಳ್ಳುವಂತಹ ಲಕ್ಷಣಗಳನ್ನು ನಾವು ನೋಡ್ಬೋದು. ಈ ಬೇದಿ ಹೀಗೆ ಮುಂದುವರೆದು ರಕ್ತಸ್ರಾವವಾಗುವಂತಹ ಒಂದು ಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಸಾಮಾನ್ಯವಾಗಿ ಒಂದು ದಿನಕ್ಕೆ ಒಂದು ಜಾನುವಾರುಗೆ 750 ಗ್ರಾಂ ಅಂದರೆ 3/4 kg 3/4 kg 1 kg ಮಾತ್ರ ಇದಕ್ಕೆ ಮೇವಾಗಿ ಕೊಡಬೇಕು. ಹಾಗೆ ಮುಂದುವರೆದು ಏನಾಗಿದೆ ಅಂತಂದರೆ ಈ ನುಗ್ಗೆ ಸೊಪ್ಪನ್ನು ಇತ್ತೀಚಿನ ದಿನಗಳಲ್ಲಿ ಫೀಡಾಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಜೋಳದ ಹಿಂಡಿ, ಕಡಲೆಕಾಯಿ ಹಿಂಡಿ ಇದನ್ನೆಲ್ಲ ನಾವು ನೋಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ನುಗ್ಗೆ ಹಿಂಡಿಯನ್ನು ಕೂಡ ಉಪಯೋಗಿಸ್ತಿದ್ದಾರೆ. ಈ ನುಗ್ಗೆ ಹಿಂಡಿಯನ್ನು ಕೊಡೋದ್ರಿಂದ ಏನು ಉಪಯೋಗ ಜಾನುವಾರುಗಳ ಮೇಲೆ ಆಗ್ತಿದೆ ಅಂತಂದರೆ ಹಾಲಿನ ಉತ್ಪನ್ನ ಜಾಸ್ತಿ ಆಗ್ತಾ ಇದೆ, ಹಾಲಿನಲ್ಲಿ ಬರತಕ್ಕಂಥ ಕೊಬ್ಬಿನಾಂಶ ಜಾಸ್ತಿ ಆಗ್ತಾ ಇದೆ, ಹಾಗೂ ಜಾನುವಾರುಗಳ ಒಂದು ಆರೋಗ್ಯವನ್ನು ಕೂಡ ಸಮತೋಲನದಲ್ಲಿ ಇಡ್ತಾ ಇದೆ. ಕೆಲವೊಂದು ಭಾಗಗಳಲ್ಲಿ ಈ ನುಗ್ಗೆಯನ್ನು ಪುಡಿ ಮಾಡಿ, ಎಲೆಯನ್ನು ಪುಡಿ ಮಾಡಿ ಕೋಳಿಗಳ ಆಹಾರದಲ್ಲಿ ಕೂಡ ಮಿಶ್ರಣ ಮಾಡ್ತಾರೆ, ಹಂದಿಗಳ ಆಹಾರದಲ್ಲಿ ಕೂಡ ಮಿಶ್ರಣ ಮಾಡಿ ಮೀನು ಸಾಕಾಣಿಕೆಯಲ್ಲೂ ಕೂಡ ಇದನ್ನು ಆಹಾರದ ಜೊತೆಗೆ ಮಿಶ್ರಣ ಮಾಡಿ ಕೊಡೋದ್ರಿಂದ ಅವುಗಳ ಆರೋಗ್ಯದ ಮೇಲೆ ಉತ್ತಮವಾದ ಪರಿಣಾಮ ಬೀರಿ ಅದನ್ನು ಬೇರೆ ಅಂದರೆ ನಾವೇನು ಉಪಯೋಗಿಸ್ತೇನೆ ಬೆಳೆಯೋದಕ್ಕೂ ಅದನ್ನು ಕೊಟ್ಟೆ ಬೆಳೆಯೋದಕ್ಕೂ ವ್ಯತ್ಯಾಸವನ್ನು ನಾವು ಕಾಣಬಹುದು. ಇನ್ನು ಈ ನುಗ್ಗೆಯನ್ನು ಪುನರುತ್ಪತ್ತಿ ಮಾಡುವಂತಹ ಇದಕ್ಕೆ ಬಂತಂದರೆ ಬೀಜಗಳು ಭೂಮಿಯಲ್ಲೇ ಮೊಳೆತು ಗಿಡಗಳಾಗಿ ಹುಟ್ಕೊಳ್ತವೆ. ಅಥವಾ ರೈತರು ತಮಗೆ ಬೇಕು ತಾವು ಬೆಳೆಸ್ಕೋಬೇಕು ಅನ್ನುವಂತಹ ಸಂದರ್ಭದಲ್ಲಿ ಗಿಡಗಳಲ್ಲೇ ಹುಟ್ಟಿರ್ತಕ್ಕಂತಹ ಬೀಜಗಳನ್ನು ಸಂಗ್ರಹಿಸಿ ಅದನ್ನು ಒಂದು ಪಾಲಿಥಿನ್ ಚೀಲದಲ್ಲಿ, ಪಾಲಿಥಿನ್ ಚೀಲ ಅಂತಂದರೆ 1/2 kg ಆಗಿರ್ಬೋದು ಅಥವಾ 1 kg ಆಗಿರ್ಬೋದು, 1.5 kg ಕೆಪಾಸಿಟಿ ಅಷ್ಟು ತಡ್ಕೊಳ್ಳುವಂತಹ ಕೆಪಾಸಿಟಿ ಇರುವಂಥ ಚೀಲಗಳು ಸಿಗ್ತವೆ. ಅಷ್ಟೂ ಸಿಕ್ಕಿಲ್ಲ ಅಂತಂದರೆ ತಮ್ಮ ಮನೆಯಲ್ಲೇ ಬರ್ತಕ್ಕಂಥ ಯಾವುದಾದ್ರೂ ಪ್ಲಾಸ್ಟಿಕ್ ಚೀಲದಲ್ಲೂ ಕೂಡ ಇದನ್ನು ಸಮ ಪ್ರಮಾಣದಲ್ಲಿ ಜೇಡಿಮಣ್ಣು, ಮರಳು, ಕೊಟ್ಟಿಗೆ ಗೊಬ್ಬರ ಹಾಗೂ ಇದರ ಜೊತೆಗೆ ಜೈವಿಕ ಪೋಷಕಾಂಶಗಳನ್ನು ಮಿಶ್ರಣ ಮಾಡಿ ಅಂದರೆ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅದನ್ನು 2 cm ಆಳದಲ್ಲಿ ಬಿತ್ತನೆ ಮಾಡಬೇಕು. ನಂತರ ನೀರನ್ನು ಕೊಟ್ಟ ಮೇಲೆ ಇದು 7-8 ದಿನದಲ್ಲಿ ಮೊಳಕೆ ಒಡಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಪ್ರಾರಂಭ ಆದ ನಂತರ ಇದು 2-3 ತಿಂಗಳಲ್ಲಿ ಒಂದು 15-25 cm ಎತ್ತರಕ್ಕೆ ಬೆಳೆಯುತ್ತೆ. ಅದಾದ ನಂತರ ಇದನ್ನು ನಾವು ಎಲ್ಲಿಗೆ ನಾಟಿ ಮಾಡಬೇಕು. ಆ ಜಾಗದಲ್ಲಿ 3-4 ಘನ ಸೆಂಟಿಮೀಟರ್ ಆಳದಲ್ಲಿ ಗುಂಡಿಯನ್ನು ತೆಗಿಬೇಕು. ಆ ತೆಗೆದಂಥ ಜಾಗಕ್ಕೂ ಕೂಡ ಕೊಟ್ಟಿಗೆ ಗೊಬ್ಬರ, ಜೇಡಿ ಮಣ್ಣು ಇವುಗಳನ್ನು ಮಿಶ್ರಣ ಮಾಡಿ ಹಾಕಬೇಕು. ಹಾಕಿದ ನಂತರ ಈ ಗಿಡವನ್ನು ಅಲ್ಲಿಗೆ ಪಾಲಿಥಿನ್ ಚೀಲದಿಂದ ನಾಟಿಯನ್ನು ಮಾಡಬೇಕು. ಅದಾದ ನಂತರ ಗಮನದಲ್ಲಿಡಬೇಕಾದಂಥ ಅಂಶ ಏನಪ್ಪ ಅಂದರೆ, ಈ ನುಗ್ಗೆಯ ಗಿಡ ತುಂಬ ಟೊಳ್ಳಾಗಿರುತ್ತೆ, ಅಂದರೆ ಈಗ ಮುರಿದ್ರೆ ಮುರಿದೋಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ನಮಗೆಲ್ಲ ಗೊತ್ತಿದೆ, ಯಾರು ನುಗ್ಗೆ ಮರ ಹತ್ತಕ್ಕೆ ಹೋಗಲ್ಲ, ಮುರಿದೋಗ್ಬಿಡುತ್ತೆ, ಬಿದ್ದುಬಿಡ್ತೀವಿ ಅಂತ. ಹಾಗೆ ಅದಕ್ಕೋಸ್ಕರ ಇದನ್ನು ನಾಟಿ ಮಾಡಿದಾಗ ಮರಿದೇನೆ ಅದಕ್ಕೆ ಒಂದು ಸಪೋರ್ಟ್, ಅಂದರೆ ಆಧಾರವಾಗಿ ಒಂದು ಕಡ್ಡಿಯನ್ನು ನೆಡೋದನ್ನು ಮರಿಬಾರ್ದು. ಮುರಿದೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಗಾಳಿಯ ಒತ್ತಡ ಜಾಸ್ತಿ ಇದ್ದಾಗ. ಇನ್ನು ಇದಕ್ಕೆ ಗೊಬ್ಬರವಾಗಿ ಅಂತ ಬಂದಾಗ, ಫಲವತ್ತಾಗಿರ್ತಕ್ಕಂಥ ಮಣ್ಣಿನಲ್ಲಿ ಇದು ಹೆಚ್ಚಿನ ಗೊಬ್ಬರಗಳನ್ನು, ಪೋಷಕಾಂಶಗಳನ್ನು ಕೇಳೋದಿಲ್ಲ, ಅಂದರೆ ನೀಡಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ಯಾಟಿಕ್ ಸಾಯಿಲ್ ಅಥವಾ ಏನಾದರೂ ಒಂದು ಮಣ್ಣಿನಲ್ಲಿ ಪೋಷಕಾಂಶಗಳು ಕಮ್ಮಿ ಇದೆ ಅನ್ನುವಂಥ ಪ್ರದೇಶಗಳಲ್ಲಿ ಒಂದು 44 kg ಯೂರಿಯಾ, 312 kg ರಂಜಕ ಹಾಗೂ 20 kg ಪೊಟ್ಯಾಷನ್ನು ಅದರಲ್ಲಿ ಅರ್ಧ ಪ್ರಮಾಣವನ್ನು ಬಿತ್ತನೆ ಮಾಡುವಂಥ ಕಾಲದಲ್ಲಿ ಇನ್ನುಳಿದ ಅರ್ಧ ಪ್ರಮಾಣವನ್ನು 3 ಬಿತ್ತನೆ ಮಾಡಿದ ನಂತರ ಕೊಡಬೇಕು. ಅದಾದ ನಂತರ 6 ಪ್ರತಿಯೊಂದು ಗಿಡಗಳಿಗೂ ಪೊಟ್ಯಾಶ್, ಅಂದರೆ 10 kg ಒಂದು ಎಕರೆಗೆ ಪೊಟ್ಯಾಶನ್ನು ಮರಿದೇ ಕೊಡಬೇಕು. ಯಾಕಪ್ಪ ಅಂತಂದರೆ, ಬೇರೆಲ್ಲ ಮರಗಿಡಗಳಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಹೆಚ್ಚಾಗಿ ಸಸ್ಯ ಹೇನು, ಕಂಬಳಿ ಹುಳು ಹಾಗೂ ಕಾಯಿ ಕೊರಕ ಜಾಸ್ತಿ ಆಗ್ತಕ್ಕಂಥದ್ದು. ಯಾಕೆ ಇದು ಜಾಸ್ತಿ ಆಗುತ್ತೆ ಅಂದರೆ, ಸಸ್ಯಗಳಲ್ಲಿ ತಡ್ಕೊಳ್ಳುವಂತಹ ಶಕ್ತಿ, ರೋಗ ನಿರೋಧಕ ಶಕ್ತಿ, ಕೀಟ ನಿರೋಧಕ ಶಕ್ತಿ ಕೊಂದುತ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಇಮ್ಯುನಿಟಿ ಬೂಸ್ಟಿಂಗ್ ಅಂತ ಕರೀತಾರೆ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡ್ಕೋಬೇಕು. ಇದು ಅಗತ್ಯವಿದ್ದರೆ ಮಾತ್ರ. ಆಮೇಲೆ ಇನ್ನೊಂದು ನೆನಪಿಡಬೇಕು, ನಾನು ಮೊದಲೇ ಹೇಳಿದಾಗೆ ಜೇಡಿ ಮಣ್ಣಿನಲ್ಲಿ ಇದನ್ನು ಬೆಳಿಬಾರ್ದು. ಯಾಕಪ್ಪ ಅಂದರೆ, ಜೇಡಿ ಮಣ್ಣಲ್ಲಿ ನೀರಿನ ಹಿಡಿದಿಟ್ಕೊಳ್ಳೋ ಅಂಶ ಜಾಸ್ತಿ ಇರೋದ್ರಿಂದ ನೀರು ಹೆಚ್ಚಾದಾಗ ಇದು ತಡ್ಕೊಳ್ಳುವಂಥ ಸಾಮರ್ಥ್ಯ ಇದಕ್ಕಿರೋದ್ರಿಲ್ಲ. ಹಾಗೂ ಇದನ್ನು ಅರೆ ಉಷ್ಣವಲಯ ಮತ್ತು ಉಷ್ಣವಲಯದಲ್ಲೇ ಮಾತ್ರ ಬೆಳಿಬೇಕು. ಮೇವಾಗಿ ಬೆಳೆಯುತ್ತಿದ್ರೆ ಮಣ್ಣಿನ ತೇವಾಂಶವನ್ನು ನೋಡಿ ನೀರನ್ನು ಕೊಡಬೇಕು. ಇನ್ನು ನಾಲ್ಕನೆಯದಾಗಿ ಹಿಪ್ಪುನೇರಳೆ. ಈ ಹಿಪ್ಪುನೇರಳೆ ಸಾಮಾನ್ಯವಾಗಿ ನಮ್ಮೆಲ್ಲ ರೈತರು ರೇಷ್ಮೆ ಬೆಳೆಯುವಾಗ ಏನು ಮಾಡ್ತಾರಪ್ಪ ಅಂದರೆ, ಉಳಿದಂತಹ ರೇಷ್ಮೆ ಹುಳು ತಿಂದು ಉಳಿದಂತಹ ಎಲೆ ಮತ್ತು ಕಾಂಡಗಳನ್ನು ನಮ್ಮ ಹಸುಗಳಿಗೆ ಕೊಡ್ತಕ್ಕಂಥದ್ದು. ಇದರಲ್ಲಿ ತಳಿಗಳಿಗೆ ಬಂತಂತಂದರೆ V1, V2 ಮತ್ತು ಲೋಕಲ್ ತಳಿಗಳು, ಅಂದರೆ ಸ್ಥಳೀಯ ತಳಿಗಳನ್ನು ಕೂಡ ನಾವು ಉಪಯೋಗಿಸ್ಕೋಬೋದು. ಇದರಲ್ಲಿ ನಾವು ಕಾಂಡಗಳನ್ನು ಕತ್ತರಿಸಿ ಬಿತ್ತನೆಯನ್ನು ನಾಟಿ ಮಾಡ್ಕೋಬೋದು. ಇದು ಕೂಡ ಅತಿ ಹೆಚ್ಚು ಮೇವನ್ನು ಒದಗಿಸ್ತಕ್ಕಂಥದ್ದು, ಹೆಚ್ಚು ಕಚ್ಚಾ ಸಸಾರಜನಕ ಇರತಕ್ಕಂಥದ್ದು ಹಾಗೂ ಪೋಷಕಾಂಶ ಭರಿತವಾದಂಥದ್ದು. ಆದರೆ ಇದನ್ನು ಕೂಡ ಕೊಡಬೇಕಾದ್ರೆ ಗಮನದಲ್ಲಿ ಇಟ್ಟ ಕೊಡಬೇಕು. ಯಾಕಂತಂದರೆ ರಾಸುಗಳ ದೇಹದಲ್ಲಿ ಅತಿ ಹೆಚ್ಚು ಉಷ್ಣ ಅಂಶ ಜಾಸ್ತಿಯಾಗಿ, ರಕ್ತದೊತ್ತಡ ಜಾಸ್ತಿಯಾಗಿ ಭೇದಿಯಾಗುವಂತಹ ಸಂದರ್ಭ ಜಾಸ್ತಿ ಇರುತ್ತೆ. ಇನ್ನು ಮುಂದಕ್ಕೆ ಬರೋದಾದರೆ ಜಾಲಿ ಗಿಡ, ಇದನ್ನು ಬಳ್ಳಾರಿ ಜಾಲಿ ಅಂತಲೂ ಕರೀತಾರೆ, ಪ್ರಾಸೋಫಿಸ್ ಜೂಲಿಫೆರ ಅಂತ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಈ ಕರಿ ಜಾಲಿ ಮರಕ್ಕೆ ಹೋಲಿಸಿದ್ರೆ ಇದರಲ್ಲಿ ಮುಳ್ಳಿನ ಪ್ರಮಾಣ ಕಮ್ಮಿ ಇರುತ್ತೆ ಮತ್ತು ಇದು ಪೊದೆಯಾಗಿ ಬೆಳ್ಕೊಳ್ತಕ್ಕಂಥದ್ದು. ಇದು ಸದಾಕಾಲ ಹಸಿರಾಗಿರುತ್ತೆ, ಒಂದು ವರ್ಷದ ಪ್ರತಿ ಕಾಲದಲ್ಲಿಯೂ ಕೂಡ ಇದು ಮೇವನ್ನು ಒದಗಿಸುತ್ತೆ. ಹಾಗೂ ಇದನ್ನು ಅಗ್ರೋಫಾರೆಸ್ಟ್ರಿ ಅಂತಂದರೆ, ಇದ್ರ ಜೊತೆಗೆ ಬೇರೆ ವಾರ್ಷಿಕ ಬೆಳೆಗಳನ್ನು ಕೂಡ ನಾವು 30 ಅಂತರದಲ್ಲಿ ಬೆಳ್ಕೋಬೋದು. ಹೇಗೆ ಅಂತಂದರೆ, ರಾಗಿ, ಜೋಳ, ಮೆಕ್ಕೆಜೋಳ, ಸಜ್ಜೆ ಅಥವಾ ಇತರೆ ದ್ವಿದಳ ಧಾನ್ಯಗಳನ್ನು ಕೂಡ ಈ ಜಾಲಿ ಮರದ ಜೊತೆ ಬೆಳೆಸ್ಕೋಬೋದು. ಅದು ಕೂಡ ಮೇವಾಗುತ್ತೆ, ಈ ಜಾಲಿ ಗಿಡವನ್ನು ಕೂಡ ಮೇವಾಗಿ ಬೆಳೆಸ್ಕೋಬೋದು. ಇನ್ನು ಮುಂದೆ ಬಂದ ಹಾಗೆ ಹೆಬ್ಬೇವು. ಹೆಬ್ಬೇವು ನಮಗೆಲ್ಲ ಗೊತ್ತೇ ಇದೆ, ಸಾಮಾನ್ಯವಾಗಿ ಎಲ್ಲ ರೈತರು ಇದು ತಿಳಿದಿರ್ತಾರೆ. ಈ ಹೆಬ್ಬೇವು ತುಂಬ ಅತಿ ವೇಗವಾಗಿ ಬೆಳೀತಕ್ಕಂತಹ ಗಿಡ ಹಾಗೂ ತುಂಬ ವೇಗವಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ವಾತಾವರಣಗಳಿಗೂ. ಹಾಗೂ ಇದನ್ನು 4 ಎತ್ತರಕ್ಕೆ ಬಂದಾಗ ಕಟಾವು ಮಾಡಬೇಕು. ಕಟಾವು ಮಾಡಿದ ನಂತರ ಇದು ಪೊದೆ ಆಕಾರ ಬಂದ ಮೇಲೆ ಇದನ್ನು ಮೇವಾಗಿ ನಾವು ಬಳಸ್ಕೋಬೋದು. ಇನ್ನು ಬೇವು, ಆಲದ ಮರ, ಅರಳಿ ಮರ, ನೇರಳೆ ಮರ, ಹಲಸಿನ ಮರ ಹಾಗೂ ಕೊಣಮಾವಿನ ಸೊಪ್ಪು, ನೆಲ್ಲಿಕಾಯಿ ಗಿಡ, ಮಾವಿನ ಸೊಪ್ಪು, ಈ ರೀತಿಯಾದ ಬಗೆ ಬಗೆಯಾದಂತಹ ಗಿಡಮರಗಳನ್ನು ನಾವು ನೋಡ್ಬೋದು. ಇದನ್ನು ಪ್ರಮಾಣವನ್ನು ನಾವು ನೋಡಿ ಕೊಡಬೇಕು, ಅಂದರೆ ಅತಿ ಹೆಚ್ಚಾಗಿ ಕೊಡಬಾರ್ದು. ಅದನ್ನು ನಾನು ಹೇಗೆ ಕೊಡಬೇಕು ಅಂತ ಈ ಮೊದಲೇ ತಿಳಿಸಿದನಲ್ಲ, ಅದೇ ರೀತಿ ಅವನ್ನು ಒಂದು ದಿನ ಕಾಯಿಸಿ ಕೊಡಬೇಕು. ಹಾಗೂ ನಾವೇನು ಫೀಡ್ ಅಂದರೆ ಆಹಾರವನ್ನು ಕೊಡ್ತಿದ್ದೀವಿ ಮೇವು, ಅದರ 100 ಭಾಗವನ್ನು ಮಾತ್ರ ಕೊಡಬೇಕು. ಅದಲ್ಲದೇ ಇದರಲ್ಲಿ ಕೆಲವೊಂದು ರಾಸಾಯನಿಕ ಅಂಶಗಳು ಎಲ್ಲ ತಿಳಿದಿರೋ ಹಾಗೆ ಒಂದು ಪಾಸಿಟಿವ್ ಅಂತ ನೆಗೆಟಿವ್ ಅಂತ ಇರ್ತವೆ. ಏನೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಒಂದು ಉಪಯೋಗನೂ ಇರುತ್ತೆ, ದುರುಪಯೋಗಗಳು ಇರುತ್ತೆ. ಆದರೆ ದುರುಪಯೋಗಗಳನ್ನು ಸರಿಪಡಿಸಿ ನಾವು ಅದನ್ನು ಉಪಯೋಗಕ್ಕೆ ಕಡೆ ಗಮನ ಹರಿಸಿದ್ರೆ ಅದು ಲಾಭದಾಯಕವಾಗುತ್ತೆ. ಹಾಗೆ ಇದರಲ್ಲೂ ಕೂಡ ಬರ್ತಕ್ಕಂಥ ಪೋಷಕಾಂಶ ನಿರೋಧಕ ಗುಣಗಳನ್ನು ಕಡಿಮೆ ಮಾಡಿ ಅದನ್ನು ಉತ್ತಮ ಗುಣಮಟ್ಟದಲ್ಲಿ ಹಸಿರು ಮೇವನ್ನು ಜಾನುವಾರುಗಳಿಗೆ ಕಾಲಕಾಲಕ್ಕೆ ಅದರಲ್ಲೂ ಬರಗಾಲದ ಪರಿಸ್ಥಿತಿಯಲ್ಲಿ ಸದಾ ಹಸಿರು ಮೇವಿನ ಕೊಡ್ತಕ್ಕಂಥ ಈ ಹಸಿರು ಮೇವಿನ ಗಿಡ ಮರಗಳನ್ನು ರೈತರು ತಮ್ಮ ಹೊಲಗಳಲ್ಲಿ ಬೆಳೆಸ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೇನೆ. ರಾಣಿಯವರೇ, ಈಗ ನಿಮ್ಮ ವಿಸಿ ಫಾರಂಲ್ಲಿ ಏನು ಮೇವು ಅಭಿವೃದ್ಧಿ ವಿಭಾಗ ಇದೆಯಲ್ಲ, ಇಲ್ಲಿ ತಾವು ಈ ಎಲ್ಲ ಮೇವಿನ ಮರಗಳನ್ನು ಬೆಳೆದಿದ್ದೀರಾ? ನಾವು ಡೆಮೋ ತಾಕುವಂತ ಇದೆ ಸರ್. ಅಲ್ಲಿ ನಾನೇನು ಹೇಳಿದೆ, ಇಷ್ಟು ಗಿಡ ಮರಗಳನ್ನು ನಾವು ನೆಟ್ಕೊಂಡಿದ್ದೀವಿ, ಅಂದರೆ ಬೆಳ್ಕೊಂಡಿದ್ದೀವಿ. ಸಕಾಲಕ್ಕೆ ಬಂದಂತಹ ರೈತರುಗಳಿಗೆ ನಾವು ಅವರ ಉಪಯೋಗಕ್ಕೆ ತಕ್ಕಂತೆ ಅವರ ಅನುಕೂಲತೆಗೆ ಬೇಕಾದಂತಹ ಗಿಡ ಮರಗಳನ್ನು ನಾವು ಕಡ್ಡಿಗಳನ್ನು ಕೊಡ್ತಕ್ಕಂಥದ್ದು, ಹಾಗೂ ಬೀಜಗಳಿಗೆ ಬಂತಂತಂದರೆ ಅಗಸೆ ಮತ್ತು ನುಗ್ಗೆಯನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಒಂದು 50-100 ಗ್ರಾಂನಷ್ಟು ಬೀಜಗಳನ್ನು ನಾವು ಉಚಿತವಾಗಿ ರೈತರಿಗೆ ನೀಡ್ತಾ ಇದ್ದೇವೆ. ಅಂದರೆ ನಿಮ್ಮಲ್ಲಿಗೆ ಬಂದರೆ ಮೇವಿನ ಮರಗಳ ಬಗ್ಗೆ ಮಾಹಿತಿ ಸಿಗುತ್ತೆ, ಬಿತ್ತನೆ ಕೂಡ ದೊರಕುತ್ತೆ ಅಲ್ವೇ? ಹಾಂ ಹೌದು ಸರ್, ಎಲ್ಲ ಕಾಲದಲ್ಲಿ ಕೂಡ ಮಾಹಿತಿ ನಿಮಗೆ ಸಿಕ್ಕೇ ಸಿಗುತ್ತೆ. ಆತ್ಮೀಯ ಕೇಳುಗರೆ, ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ಫೆಬ್ರವರಿ 20 ಮೈಸೂರಿನ ಚಾರ್ಟರ್ಡ್ ಅಕೌಂಟೆಂಟ್ಗಳಾದ ಬಿವಿ ಮಹೇಶ್ ಮತ್ತು ಕೆ ಮಂಜು ಅವರೊಂದಿಗೆ ರೈತ ಉತ್ಪಾದಕ ಕಂಪನಿಗಳಲ್ಲಿ ಹಣಕಾಸು ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಒಂದು ಆನ್ಯುವಲ್ ರಿಟರ್ನ್ಸ್ ಅಂತ ಇರುತ್ತೆ, ಆಮೇಲೆ ಆನ್ಯುವಲ್ ಅಕೌಂಟ್ಸ್ ಇರುತ್ತೆ, ಎರಡು ಫೈಲ್ ಮಾಡಲೇಬೇಕು. ಆಮೇಲೆ ಆಡಿಟರ್ಸ್ ಅಪಾಯಿಂಟ್ಮೆಂಟ್ ಫೈಲ್ ಮಾಡಬೇಕು. ಡ್ಯೂ ಡೇಟ್ ಆಗಿಬಿಟ್ರೆ ಇಲ್ಲೆಲ್ಲ ಲೇಟ್ ಫೀ ಸ್ಟಾರ್ಟ್ ಆಗುತ್ತೆ. ಅವಕ್ಕೆ ಅದು ವೇವರ್ಗೆ ಏನು ಸ್ಕೀಮ್ ಬರೆದ್ರೆ ಮಾತ್ರ ಇರುತ್ತೆ ಸ್ಕೀಮ್, ಯಾವಾಗಲೂ 10 ವರ್ಷಕ್ಕೆ ನಿಲ್ಲಿಸ್ಬಿಡುತ್ತೆ. ಕೆಲವೆಲ್ಲ ನೀವು ಲೇಟ್ ಮಾಡಿಬಿಟ್ರೆ 10 ಬಂದ್ಬಿಡುತ್ತೆ. ಕೇಳಿ ನಮ್ಮ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? 9740752656. ನಿಧಾನವಾಗಿ ಇನ್ನೊಮ್ಮೆ ಹೇಳಿ. 9740752656. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9740752656. ಒಳ್ಳೆಯದು ಡಾಕ್ಟರ್ ರಾಣಿಯವರೇ, ಇದುವರೆಗೂ ಮೇವಿನ ಮರಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು, ನಮಸ್ಕಾರ. ಸರ್, ಆಕಾಶವಾಣಿ ಮೈಸೂರವರೆಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮೇವು ಮೆಲುಕು ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಹಸಿರು ಮೇವಿಗಾಗಿ ಬೆಳೆಯಬಹುದಾದ ಗಿಡ ಮರಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದ ತಾಂತ್ರಿಕ ಸಹಾಯಕರಾದ ಡಾಕ್ಟರ್ ಎನ್ ರಾಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಹಸಿರು ಮತ್ತು ಒಣಮೇವು ಸಂಸ್ಕರಣಾ ಪದ್ಧತಿಗಳನ್ನು ಕುರಿತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವ್ಯವಸ್ಥಾಪಕರಾದ ಕರಿಬಸವರಾಜು ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಸಂಕಲನ ಆರ್ ಲೋಕೇಶ್ವರಿ, ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಗಿಡ ಕೊಟ್ಟ ದೇವರಿಗೆ ನೀ ವಂದಿಸು. ಇದುವರೆಗೆ ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯನ್ನು ಕೇಳಿದಿರಿ. ರೈತ ಕೇಳುಗರೆ, ಈಗ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರು ಹಾಡಿರುವ ಒಂದು ಜನಪದ ಗೀತೆಯನ್ನು ಆಲಿಸೋಣ. ಮುಡಿಯೋಣು ಬಾರ ಕೋಲು ಕೋಲ,